ಪ್ರತಿ ರವಿವಾರ ಬೆಳಿಗ್ಗೆ ಯೋಗ ವಿಹಾರ ಆರೋಗ್ಯ ಜಾಗೃತಿಗೆ ಯೋಗ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡ. ನಮ್ಮೆಲ್ಲ ರೈತ ಬಂಧುವರಿಗೂ ಶರಣು ಶರಣಾರ್ಥಿಗಳು. ಕೃಷಿ ರಂಗದಲ್ಲಿ ಮೊದಲಿಗೆ ಕೃಷಿ ಮಾಹಿತಿ. ಸುಮಕ ನಮ್ಮ ಎಲ್ಲಿ ಚಂದ್ರು ಇಲ್ಲಿ ಕಾಣವಲ್ಲ ಸುಮಕ್ಕ ಬಾ ಬಾ ಬಾ ಏನ್ ಬಾ ದಿನಕ್ಕೆ ಬಂದ್ಬಿಟ್ರಿ ಕಡೆ ಅಲ್ಲ ಸುಮಕ್ಕ ನಮ್ಗೇನತ್ತು ನಿಮ್ಮ ಮನೆಯಾಗ ಆಕಳಿದೆ ತಂದ್ ಗೊತ್ತಾತ ಹೌದ ಅದು ಗಿಣ್ಣದ ಹಾಲು ನಾನು ಹೆಂಡತಿ ಅಂದ್ರೆ ಪಾಪು ಕೊಡೋಣ ಅಂತ ಹೇಳಿ ಯಾಕಂದ್ರೆ ಅದು ಬಹಳ ಶ್ರೇಷ್ಠ ಅಂತ ಹೌದ್ರಿ ಗಿಣ್ಣದ ಹಾಲು ಕೊಡೋಣ 2 ವರ್ಷ ಹುಡುಗದ ನಾವ್ ಸ್ವಲ್ಪ ಸೊರಗ್ಯಾನ ಹೌದು ಇಲ್ಲ ಅವಂಗ ಗಿಣ್ಣದ ಹಾಲು ಚಲೋ ಕಳ್ಸಿದ್ರೆ ನಾನೇ ಕೊಟ್ಟು ಕಳ್ಸಿದ್ದಲ್ಲ ನಮ್ಮ ಮನೆಗೆ ಇಲ್ವೇ ಸುಮಕ್ಕ ಈಗ ಒಣಗೆ ಎಲ್ಲ ಆಟ ಹಿಡಿದು ಎಲ್ಲ ಮಾರ್ಬಿಟ್ಟಾರ ಒಟ್ಟ ಆಕಳಿಲ್ಲ ಎಮ್ಮಿಲ್ಲ ಎಲ್ಲಾರು ಈಗ ಅದ್ರದ್ದು ಚಾಕ್ರಿ ಮಾಡಕ್ ಒಲ್ಲೆ ಅಂತಾರಲ್ಲ ಹಿಂಗಾಗಿ ಪಾಕೆಟ್ ಹಾಲ ಪಾಕೆಟ್ ಮೊಸರ ತಗೊಂಡ್ ತಿಂತಾರ ಈಗೆಲ್ಲಿ ಗಿಣ್ಣ ಬರ್ಬೇಕು ಈಗೆಲ್ಲಿ ಹಾಲು ಮೊಸರು ಬರ್ಬೇಕು ನೋಡು ನೋಡ ಸುಮಕ್ಕ ನಾನಂತೂ ಜವಾರಿ ಆಕಳ ಕಟ್ಟಿಬಿಟ್ಟೇನೆ ನೋಡೋಣ ಇನ್ನೊಂದು ಈಗ ನಮ್ಮ ಚಂದ್ರು ಹೇಳ್ತಿದ್ದಲ್ಲ ಈಗ ಮೇವು ಸಿಗೋದ ಕಷ್ಟ ಅಂತ ಯಾಕಂದ್ರೆ ಹೋದ ವರ್ಷ ಬೇರೆ ಬರಗಾಲ ಬಂತು ಏನಾಗೈತಂದ್ರೆ ಈಗ ಸುಮಕ್ಕ ಈ ಹೊಲದಾಗೆಲ್ಲ ಸಾವಯವ ಅಂಶನ ಕಡಿಮೆ ಆಗೈತಿ ಹೌದಾ ಈಗ ಈ ತಿಪ್ಪಿ ಗೊಬ್ಬರನ ಇಲ್ಲ ತಿಪ್ಪಿ ಗೊಬ್ಬರ ಬರ್ತೈತಿ ದನ ಇಲ್ಲ ಅಂದ್ರೆ ಏನ್ ತಿಪ್ಪಿ ಗೊಬ್ಬರ ಬರ್ಬೇಕು ಹೇಳ್ರಿ ಎಲ್ಲಾರ ಮನೆ ಮುಂದೆ ಟ್ರಾಕ್ಟರ್ ಇರ್ತೈತಿ ಹೌದು ನಾವು ಹುಡುಕ್ಯಾಡ್ತೀನಿ ಎತ್ತ ಎಲ್ಲದವು ಇದೆ ಎಲ್ಲ ಗಳೆ ಎಲ್ಲ ಐತಿ ಆಮೇಲೆ ದಂದಕ್ಕೆ ಎಲ್ಲ ಐತಿ ನಮ್ಮ ಹಿರಿಯನು ಮಾರಾಕತ್ತಿದ್ನಣ್ಣ ಆಕಳ ಎತ್ತು ಎಲ್ಲ ಮಾರಾಕತ್ ಬಿಟ್ಟಿದ್ದ ಬ್ಯಾಡ ಅಂತೇಳಿ ನಾನ ತಡಸ್ಕೊಂಡೆ ನೋಡ ಎಲ್ಲಿ ಮಂದಿ ಮನೆಗೆ ಹಾಲ್ಗೆ ಮೊಸರಿಗೆ ಬೆಂಡಿಗೆ ಹೋಗೋಣ ಅಂತೇಳಿ ನಮ್ಗಂತೂ ಹೊರಗಿಂದ ಕೊಂಡು ತಂದಿ ತಿನ್ನಂಗಾಗದ ಅಲ್ಲ ಸುಮ್ಮಕ್ಕ ಈಗ ಬಸು ಮನೆಯವರೆಲ್ಲ ಈಗ 5 ಮಂದಿ ನಿಮ್ ಮನೆಗೆ ಬಂದ್ ಹಾಲು ತಗೊಂಡ್ ಹೋಗ್ತಾರಲ್ಲ ಹೌದಣ್ಣ ಆಯಮ್ಮ ಅಳತಾಳ ನಮ್ ಮುಂದ್ ಕುತ್ಕೊಂಡು ನಮ್ ಹಿರಿಯಾಗ ಆಕಳ ಮಾರ್ಬೇಡ ಎತ್ತಿನ ಮಾರ್ಬೇಡ ಅಂತ ಹೇಳಿದೆ ಆದ್ರೂ ಮಾರಿ ಕುತ್ಕೊಂಡು ಈಗ ನಿಮ್ ಮನೆಗೆ ಹಾಲಿಗೆ ಬರ್ಬೇಕೈತಿ ನನ್ ಮಕ್ಳಿಗೆ ಆಕಳ ಹಾಲ್ ಇಲ್ಲ ನೋಡ ಬರೇ ಪಾಕೆಟ್ ಹಾಲು ಕುಡಿದು ಕಫ ಅದು ಆಕತಿ ಅಂತ ಹೇಳಾಕತ್ತಿದ್ರು ಅಲ್ಲ ಸುಮಕ್ಕ ಈಗ ಮೊದಲನೇ ಏನಾಗೈತಿ ಹೊಲದೊಳಗ ಕಸಬಿಲ್ಲ ಯಾಕಂದ್ರೆ ಈಗ ನಾವು ಜಾಸ್ತಿ ಆಸೆಗೆ ಬಿದ್ದೀವಿ ಆಮೇಲೆ ಈಗ ಚಂದ್ರನು ಹೇಳ್ತಿದ್ದ ಈಗ ಮೊದಲು ನಂಗೆ ಕೆಲಸ ಮಾಡೋರಿಲ್ಲ ಅವೆಲ್ಲ ಈ ತೊಳೆಯೋದು ಬೆಳೆಯೋದು ಮಾಡೋಕ್ಕಾಗೋದಿಲ್ಲ ಆಮೇಲೆ ಇನ್ನೊಂದು ಈಗ ಕಟ್ಟಿ ಮೇಲೆ ಕುಂತು ಪಂಟ್ ಬಿಡಕ್ಕೆ ಇಷ್ಟಪಡ್ತಾರ ಆದ್ರೆ ಇಂಥವೆಲ್ಲ ಕೆಲಸ ಮಾಡಕ್ಕೂ ಅಲ್ಲಿ ಅಂತಾರ ಈಗ ಓದ್ಕೊಂಡವ್ರ ಬಹಳ ಆಗ್ಬಿಟ್ರಲ್ಲಣ್ಣ ನಾವು ಓದೇವಿ ಯಾಕೆ ಕೆಲಸ ಮಾಡೋಣ ಅಂತಾರ ಈಗ ನೋಡ್ ನೀವು ಓದ್ಕೊಂಡಿರಲ್ಲ ಈಗ ನೀವು ಆಕಳ ಹಾಲ್ ಬೇಕಂತೇಳಿ ಇಲ್ಲಿ ಹುಡುಕೊಂತ ಬಂದ್ರಿ ಈಗ ನಮ್ಮ ಮನೇನ ಇಲ್ಲಾಂದ್ರೆ ನೀವೇ ಇಲ್ಲಿ ಬರ್ತಿದ್ರಿ ನಮ್ಮ ಮನೆಗೆ ಹೌದು ಸುಮಕ್ಕ ಈಗ ಕರೆನ ನಿಮ್ ಹೊಲಕ್ ಹೋಗಿದ್ ಮೊನ್ನೆ ಏನು ಚಂದ ಐತಿ ಅಂದ್ರೆ ಎತ್ತು ಆಕಳ ನೀವು ಗಳೆ ಹೊಡೆದು ಇದು ಮಾಡ್ತಾರಲ್ಲ ಚಂದ್ರು ಹೇಳ್ತಿದ್ದ ಅಂದ್ರೆ ಕಸ ತೆಗಿಬೇಕಾದ್ರು ಎಡೆಕುಂಟಿ ಹೊಡಿಬೇಕಾದ್ರು ಗಳೆನ ಬಳಸ್ತಾನಂತ ಹೌದು ಮಣ್ಣುಗಳು ಒಂಥರ ಸೂಕ್ಷ್ಮಾಣು ಜೀವಿಗಳು ಕಾಣ್ತವು ಆಮೇಲೆ ಎರೆಹುಳುಗಳು ಅದಾವು ನಾವು ಸಗಣಿ ಗೊಬ್ಬರ ಹಾಕ್ತೇವಲ್ಲ ತಿಪ್ಪಿ ಮಾಡ್ಕೊಂಡೇವಿ ತಿಪ್ಪಿ ಇದು ವರ್ಷಕ್ಕೊಮ್ಮೆ ಹೋಗಿ ಗೊಬ್ಬರ ಹಾಕ್ತೀವಿ ಆ ಗೊಬ್ಬರದಿಂದ ಎರೆಹುಳುಗಳು ಹೆಚ್ಚಿಗೆ ಹಾಕವು ಮಣ್ಣು ಚಾ ಪುಡಿ ಹಂಗ ಸೂಸ್ತೈತಿ ನೋಡ್ ನಮ್ಮ ನೋಡಿ ಬಂದ್ರಿ ಇಲ್ಲಿಗ ನೀವು ಅದಕ್ಕೆ ಯಾಕೆ ಇಷ್ಟು ವಿಶೇಷ ಐತಿ ನಮ್ ಚಂದ್ರನು ಹೊಲ ಅಂತ ಅನ್ಕೊಂಡಿದ್ದೆ ಸುಮಕ್ಕ ಬರೋಬ್ರು ಹೇಳಿದ್ ನೀನು ನಾವು ನಮ್ಮ ಮನೆಯವ್ರ ಹಗಲಿ ರಾತ್ರಿ ಅಂದ ಭೂಮಿ ತಾಯಿ ಸೇವೆ ಮಾಡತ್ತೇವೆ ನೋಡ್ರಿ ಅಲ್ಲ ಮಹಿಳಾ ಸಬಲೀಕರಣ ಅಂತಾರ ಇದಕ್ಕ ನೋಡುವ ನಮ್ಮ ಚಂದ್ರಗ ನೀ ಅಗದಿ ಜತೆಯಾಗ್ಬಿಟ್ಟಿಯಲ್ಲ ತಕ್ಕ ಹೆಣ್ಮಗಳಾಗಿ ಮನಿ ಬೆಳಗಿಸ್ಲಿಕತ್ತಿ ನೋಡಮ್ಮ ಅವರು ಮುಂಜಾನೆ ಹೋಗ್ಕರಣ ನಾನು ಆಮೇಲೆ ಬುತ್ತಿ ಕಟ್ಕೊಂಡು ಹೋಗಿ ಹೊಲದಾಗ ಸಂಜೆ ಮಟ್ಟ ಇದ್ ಕೆಲಸ ಮಾಡಿ ಬರ್ತೇವೆ ನೋಡಿ ಅಲ್ಲ ಅದ್ರ ಸುಖನ ಬೇರೆ ಅಲ್ಲಿ ಆ ಹೊಲದಾಗಿನ ಗಾಳಿ ಏನ್ ಕೊಟ್ರೆ ಸಿಕ್ಕಿತ್ತೆ ಅದು ಪ್ರಾಣವಾಯು ಇರ್ತಿತ್ತಲ್ಲ ಆಮೇಲೆ ಗಿಡದ ಕೆಳಗೆ ಕುಂತ್ರ ಸ್ವಲ್ಪ ಅಡ್ಡಾರ ಸಾಕು ಒಂದು ತಾಸುಗಟ್ಟಲೆ ಮುಕ್ಕೊಂಡ್ಬಿಡ್ತೀನಿ ಅಂತ ಚಂದ್ರು ಹೇಳ್ತಿದ್ದ ಅಷ್ಟು ಗೊತ್ತಿಲ್ಲದ ನಿದ್ದೆ ಹತ್ಬಿಡುತ್ತಂತ ಮನೆಯಾಗ ಒಂದು ರೊಟ್ಟಿ ತಿನ್ನರು ಅಲ್ಲಿ ಹೋದ್ರೆ 2-3 ರೊಟ್ಟಿ ತಿಂತೇವೆ ನೋಡೋಣ ಅಲ್ಲ ಒಂದ್ಸರಿ ನನಗ ಗೊತ್ತಿತ್ತಲ್ಲ ನಿಮ್ಮ ಹೊಲದಾಗ ಶೇಂಗಾ ಸುಟ್ಟಿದ್ವಿ ಏನೋ ರುಚಿ ಇದ್ವು ಅಂದ್ರೆ ಮನೆಯಾಗ ಹುರಿದಿದ್ದ ಬೇರೆ ಆಕತಿ ಅಲ್ಲಿ ಎಲ್ಲ ಕಟ್ಟಿಗೆ ಕುಳ್ಳು ಆರಿಸಿ ಅದನ್ನು ಸುರ್ಬಿಟ್ಲಿ ಅಲ್ಲ ಇನ್ನು ನೀವು ಈಗ ಮಿಶ್ರಿತ ಬೆಳೆ ಮಾಡ್ತೀರಿ ನೀವು ಇದ್ರೊಳಗ ಎಳ್ಳು ಹಾಕ್ತಿರಿ ಆಮೇಲೆ ತೊಗರಿ ಒಳಗ ಮತ್ತೆ ಜೋಳ ಹಾಕ್ತಿವಿ ಜೋಳ ಹಾಕ್ತಿವಿ ಎಲ್ಲ ಹಾಕ್ತಿರಲ್ಲ ಕೀಟಗಳು ಬರ್ತಾವಲ್ಲ ಒಂದಕ್ಕೊಂದು ಪೂರಕ ನೋಡುವ ನಿಮ್ ಹೊಲದಾಗ ಕಸಾನು ಬಹಳ ಬೀಳುದಿಲ್ಲ ಬದುಗಿಂಟ ಹಣ್ಣಿನ ಗಿಡ ಬೇರೆ ಹಾಕಿರಲ್ಲ ಹೌದ್ರಿ ನೀರು ನೋಡಿದ್ರೆ ಯಥೇಚ್ಛವಾಗಿರ್ತೈತಿ ಬೋರ್ ನೀರು ಉಪಯೋಗ ಮಾಡಿದ್ರು ಕೂಡ ನಿಮ್ಮ ಕೃಷಿ ಹೊಂಡ ಐತಲ್ಲ, ಹೌದು ಅದು ಬಾಳ ಉಪಯೋಗ ಆಕತ್ ಕಾಣತ್ತ. ಅದು ಬಾಳ ಉಪಯೋಗ, ಬೋರಿನ್ಕಿಂತ ಈ ಬೇಸಿಗೆಗ್ ಬೋರಿನ ನೀರು ಬಾಳ ಒಳಗ್ ಹೋಗ್ಬಿಟ್ಟಿರ್ತಾವ. ಹೌದು, ಹಿಂಗ ಕೆರಿ ಹೊಂಡ ಮಾಡ್ಕೊಂಡೇವಲ್ಲ ನಾವು, ಅದನ್ನ ನೀರು ಸಂಗ್ರಹಣ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನ ಬೇಕಂದಾಗ ಉಪಯೋಗ ಮಾಡ್ಕೋತೇವೆ. ಈಗೆಲ್ಲ ಬಾಳ ರೈತರು ನಮ್ಮನೆ ಹಿಡ್ಕೊಂಡು ಹೊಲದಾಗ ಏನದವಲ್ಲ ಬರೇ ಟ್ರಾಕ್ಟರ್ ಹೊಡಿಸ್ತೀವಿ, ಗಳೆ ಸಿಗುದಿಲ್ಲ ಅಂತ ತಿಳ್ಕೊಂಡು ನಾವು ಆಳ ಸಹಿತಿಲ್ಲ, ಬರೇ ಎಲ್ಲ ಮಷಿನ್, ಈಗೆಲ್ಲ ಮಷಿನ್ ಅಣ್ಣ. ಹಿಂಗಾಗಿ ಏನಾಗಿದೆ ನಮ್ಗೆ ಖುಷಿನೇ ಇಲ್ಲ. ನಿಮ್ ನೋಡಿದ್ರೆ ಎಷ್ಟು ಖುಷಿ ಆಗತ್ತಂದ್ರೆ, ನಮ್ಮ ರೈತರು ಏನ್ ಮಾಡ್ಬೇಕಂದ್ರೆ ಈ ಸಾವಯವ ಅಂಶವನ್ನು ಇಟ್ಕೋಬೇಕು. ಬರೀ ಗೊಬ್ಬರ ಹಾಕ್ತಿವಿ ರಾಸಾಯನಿಕ ಹಾಕ್ತಿವಿ ಅಂದ್ರೆ ಅಲ್ಲ, ಊಟ ಇಲ್ದನ ಗುಳಿಗೆ ಕೊಟ್ರೆ ಹಂಗ? ಹೌದು, ಭೂತಾಯಿಗೆ ಊಟ ಕೊಡ್ಬೇಕು ಮೊದಲು, ಆಮೇಲೆ ಔಷಧ ಕೊಟ್ರೆ ಅಡ್ಡಿ ಇಲ್ಲ. ಹೌದಾ? ಅಲ್ಲ ಸುಮಕ್ಕ, ನಿನ್ನ ಮತ್ತೆ ಚಂದ್ರನ್ ನೋಡಿದ್ರೆ ಹೊಟ್ಟೆ ತುಂಬುತ್ತ ನೋಡವ ನೋಡಿದ್ರೆ ಅಂದ್ರೆ ಅಷ್ಟು ಖುಷಿ ಆಕತಿ. ನೀವು ಭೂಮಿ ತಾಯಿನ ಅಷ್ಟು ಚಂದ್ರ ನೋಡ್ಕೋತೀರಿ, ಆಕಳ ಸೇತಿ ನಿನ್ಗೂಡ ಎಷ್ಟ ಆಗಿದ್ ಪ್ರೀತಿಯಿಂದ ಮಾತಾಡತ್ವಾ? ಹೌದಣ್ಣ, ಯಾಕಂದ್ರ ಅವ್ಗಳಕ್ಕೆ ಕೂಡ ದಿನಾನು ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿವಿ. ಮನ್ ಹೇಳಾಕತ್ತಿದ್ದ ಸುಮಾಗ ಜ್ವರ ಬಂದ್ರ ಆಕಳ ಕಣ್ಣ ನೀರ್ ಬರ್ತಂತ, ಅದ್ ಹೆಂಗ್ ಗೊತ್ತಾಗತ್ತೇನ? ಅದಕ್ಕೆ ಅದಕ್ಕೆ ಮೂಕ ಪ್ರಾಣಿಗಳಿಗೆ ಸಾಕಿರ್ತೇವಲ್ಲಣ್ಣ, ಅದೆಲ್ಲ ಗೊತ್ತಾಗ್ತಾವ. ಸುಮಕ್ಕ ಆತಿನ ಮತ್ತೆ ಮನೆಗೆ ಮತ್ತೆ ಕಾಯಕತ್ತಳ ಹಾಲು ಕೊಡು ತಗೊಂಡು, ಈಗ ಹಾಲು ಕರೆದಿಟ್ಟಿದ್ದೆ ತಗೊಂಡು ಹೋಗ್ಬಿಡ್ರಿ, ಮತ್ ಬೇಕಂದ್ರೆ ಬರ್ರಿ ಕೊಟ್ಟು ಕಳಿಸ್ತೇನೆ ಮನೆಗೆ. ಚಲೋ ಆತ, ಗಿಣ್ಣದ ಹಾಲು ಅಂದ್ರೆ ನಾನು ಹೇಳಿ ಬಾಳ ಕುಡಿದ ಕೃಷಿ ಮಾಹಿತಿ ಕೇಳಿದ್ರಿ. ಇನ್ನು ಮುಂದೆ ಜಾರಿಕೊಪ್ಪದ ಮಾರುತಿಪ್ಪ ರಾಮಪ್ಪ ಮುರುಗೋಡ್ ಹಾಗೂ ಸಂಗಡಿಗರಿಂದ ಕೃಷ್ಣ ಪಾರಿಜಾತ. ಸೊಲಹುವ ನಿಯನ್ನ ತಾಯಿ ಶಾರದಾಂಬೆ, ಆ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ತಗೊಳ್ಳೋದ್ರೇನು? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರಿದ್ದೀರೇನ? ಈ ಓಣಿಯಲ್ಲಿ ಯಾರು ತಗೊಳ್ಳುವಂತೆ ಕಾಣುದಿಲ್ಲ. ಈ ಓಣಿಯಲ್ಲಿ ಯಾರು ಕೊಡುವಂತೆ ಕಾಣುವುದಿಲ್ಲ. ನಾನು ಮುಂದಿನ ಓಣಿಗೆ ಹೋಗುವ. ನಾನು ಮುಂದಿನ ಓಣಿಗೆ ಹೋಗ್ತೇನೆ. ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮತ್ತು ಮೊಸರು ತೆಗೆದುಕೊಳ್ಳೋರಿದ್ದೀರೇನು? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರಿದ್ದೀರೇನ? ಈ ಓಣಿಯಲ್ಲಿ ಯಾರು ತಗೊಳ್ಳುವಂತೆ ಕಾಣುದಿಲ್ಲ. ಈ ಓಣಿಯಲ್ಲಿ ಯಾರು ಕೊಡುವಂತೆ ಕಾಣುವುದಿಲ್ಲ. ಈ ಓಣಿ ಹಾಲದ. ಈ ಓಣಿ ದೇಗುಲದ. ಈ ಓಣಿ ಹಾಲದ. ಈ ಓಣಿ ದೇಗುಲದ. ಈ ಓಣಿ ಹಾಲದ. ಯಾರು ನೀನು? ಅಲ್ಲ ನಿಮ್ಗಿಬ್ಬರಿಗೂ ಆಧಾರ ಐತಲ್ವ ಅಂತ. ಅಲ್ಲೋ ತಮ್ಮ ನಮ್ಮಿಬ್ಬರಿಗೂ ಆಧಾರ ಇದ್ರೆ ನೀ ಏನ್ ಮಾಡ್ಬೇಕಂತ ಬಂದೆ? ಅಲ್ಲ ನಿಮ್ಮಿಬ್ಬರು ಆಧಾರ ಕಚ್ಚಬೇಕಂತ ಹೇಳಿ ಬಂದ. ಓ ಮೊದಲ ನಾ ಇಬ್ರು ಆಧಾರ ಇದ್ದಾಗ ಇಲ್ಲಿ ಬಂದಿತ್ತೇವ. ನೀವ್ ಮೊದಲು ನೀ ಆಧಾರ ಆಗ. ಯಾರು ನೀನು? ಅಮ್ಮ ನಮಗ ದೂತೆ ದೂತೆ ಅಂತಾರ. ಏನು ದೂತೆ ದೂತೆ ಅಂತಾರ? ಏನು ನಾನು ಯಾರು ಅನ್ನೋದು ಹೇಳ್ಬೇಕ? ಏನಮ್ಮ ಏನಗೆ ಬಂದು ರಾಧಿಕಾ ಮತ್ತು ರಾಧಿಕಾ ಅಂತಾರ ನೋಡ. ನಮಗೂ ಅಂತಾರ್ರಿ. ಏನಂತಾರು? ನಿಮ್ಮಂತಾರು ಸೋದು ಮಾಡುವಂತ ಸೋದಕ್ಕ ಸೋದಕ್ಕ ಮ್ಯಾಗ ಗೋದಕ್ಕನು ಅಂತಾರ. ಹುಚ್ಚಡ್ವಿ ಚೇಷ್ಟ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ಅಲ್ರಿವಾ ಇವಲ್ಲ. ಮತ್ತು ಏನಂತಾರ? ಇದು ಅಲ್ಲದೆ ಗೊಲ್ಲತ್ತಿ ಮತ್ತು ಗೊಲ್ಲತ್ತಿ ಅಂತಾರ ನೋಡಮ್ಮ. ನಮಗೂ ಅಂತಾರ್ರಿ. ಏನಂತ? ನಿಮ್ಮಂತಾರು ನನ್ನ ಮನೆಯಾಗ ಹೋದ ಚಲ್ತಿ ಚಲ್ತಿ ಅಂತಾರ್ರಿ. ಅಲ್ಲ ಚೇಷ್ಟ ಮಾಡ್ಬೇಡ್ತು ಒಮ್ಮೆ ಹೇಳಿದಾಗ್ಯದ. ಅಲ್ಲ ಗೊಲ್ತೇವ ನೀನು ಕೂಡ ಚೇಷ್ಟ ಮಾಡಕ್ಕ ನನಗ ನಿನಗೆ ಉಯ್ಬಿಟ್ಟತೇನೆ. ಇಲ್ಲ ಮತ್ತೆ ಏನಾರ ಕೂಣತೇನೆ? ಕೂಣು ಇಲ್ಲ. ಮತ್ತೆ ಪರಿಚಯ ಆತೇನೆ? ಏನೇನು ಇಲ್ಲಿ ಬಿಡ. ಅಲ್ಲ ನೀನು ಕೂಡ ಚೇಷ್ಟ ಮಾಡಕ್ಕ ನೀ ಏನ ಕುಪ್ಸೋ ದಡ್ಡಿ ಓ ಸೀರಿ ಸೆರಗ ಓ ಹಿಂದ ಎತ್ಲೋ ಮುಂದ ಮತ್ತೆ ಹೋಗ್ಲಿ ಬಿಡ. ಚೇಷ್ಟ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ರೀ ಇದೇ ಮತ್ತೆ ಏನಂತಾರ? ಇದು ಅಲ್ಲದೆ ಗೌಳಗಿತ್ತಿ ಮತ್ತು ಗೌಳಗಿತ್ತಿ ಅಂತಾರ ನೋಡಮ್ಮ. ಗಿತ್ತಿ ಮಾಡ್ಲೇಕಾರೇ ಬಾಬಾ ಇಷ್ಟ ಪೈಕಿ ಹೋಗಿ ಗಿತ್ತಿ ಒಳಗ ನೀವ್ ಯಾವ ಪೈಕಿ ಗಿತ್ತರಿ? ಚೇಚೆ ಅಂತ ಪೈಕಿ ಗಿತ್ತಿ ನಾನಲ್ಲ. ಮತ್ ಯಾವ ಗಿತ್ತಿರಿ? ಎಂತವಳು ಹಾಲು ಮೊಸರು ಮಾರತಕ್ಕಂತ ಹುಚ್ಚುಗಳು ಗಿತ್ತಿದ್ದೇನಮ್ಮ. ಹುಚ್ಚುಗಳು ಗಿತ್ತರಿ? ಏನ್ ಮಾತಾಡ್ತೀನಿ ನೀನು? ಬಿಟ್ಟುವಲ್ರಿ ಹುಚ್ಚಲ್ಲ. ಹುಚ್ಚ ಅಂದ್ರೆ ಏನು? ಏನ್ರಿವಾ ಅಂದ್ರೆ ಹೆಚ್ಚಿನ ಕುಲದ ಗೌಳಗಿತ್ತಿ. ಹೆಚ್ಚಿನ ಕುಲದ ಗೌಳಗಿತ್ತಿ? ಹೌದಮ್ಮ. ನೋಡ್ರಿ ಬಾವು ಹೆಚ್ಚಿನ ಗೌಳಗಿತ್ತಿ ಅಂದ್ಮೇಲೆ ಏನೇನ್ ತಂದಿರಿ? ಏನು ತಂದಿ? ಯಾವತ್ತೂ ಎಲ್ಲ ಹಗಲ್ ರಾತ್ರಿ ಕುಡಿಯತ್ತಂದ್ರೆ ಏನ? ಏನ್ ಮಾತಾಡ್ತೀಯ ನೀನು? ನೀವಂದ್ರೆ ಯಾವತ್ತೆಲ್ಲ ಅಂತ. ಹಾಗಲ್ಲಮ್ಮ ನಿನಗೆ ತಿಳಿದಿದ್ರೆ ಬೇರೆ ಅರ್ಥ ಮಾಡಬಾರದು. ಮಾಡಬಾರ್ದ್ರಿವಾ? ಯಾವತ್ತು ಎಲ್ಲ ಅಂದರೇನು? ಏನ್ರಿವಾ ಹಾಲು ಹಾಲು ಮೊಸರು ಮೊಸರು ಬೆಣ್ಣಿ ಬೆಣ್ಣಿ ಮಜ್ಜಿಗೆ ಸೈ ತಂದನಂತ ಹೇಳದೆ ಚಲೋ ಅಲ್ರಿ. ಹೊಟ್ಟಾಳ ಇಲ್ರಿವಾ ತಲಿಮ್ಯಾಗ ಬಾಣ್ಯಾವ ಎರಡು ಕಾಂತಾವ. ಹೌದಮ್ಮ. ಮೇಲಿನ ಪಾತ್ರೆ ಏನವ? ಮತ್ ಬಡ್ಡಿಯ ಪಾತ್ರೆ ಏನವ? ಪಾತ್ರೆ ಹೇಳಿದ್ದ ಕರೆಯದ. ಮೇಲಿನ ಪಾತ್ರೆಯಲ್ಲಿ ಆಕಳ ಹಾಲವ, ಕೆಳಗಿನ ಪಾತ್ರೆಯಲ್ಲಿ ಹಿಮ್ಮೆ ಹಾಲವ. ಅಯ್ಯ ಇಳಸ. ಏನ ಇಳಸ ಅಣ್ಣೆ? ಯಾಕ ಆಕಳ ಒಟ್ಟಾಗ ಎಮ್ಮೆ ಕೊಡ್ಸಿ ಆಕಳ ಲಟಪಡ ಲಟಪಡ ಒದ್ದಾಡ ಬಡ್ಡಿ ಹೇ ಚೇಷ್ಟೆ ಮಾಡ್ಲಿಕ್ಕೆ ಹೋಗಬಾರದು. ಬಿಟ್ಟು ಅಲ್ರಿವಾ? ಇಲ್ಲಮ್ಮ ಎಮ್ಮೆ ಅಂದ್ರೆ ಯಾರೋ ಊಟ ಮಾಡ್ಯಾರ ಇದನ್ನ ಬಿಟ್ಟು ಹೆಮ್ಮೆ ಹೆಮ್ಮೆ ಅಂತ ನಿಂತಿ. ಅಲ್ಲ ಹೆಮ್ಮೆ ಅಂದರೇನು? ಏನ್ರಿವಾ ಹೆಮ್ಮೆ ಅಂದರೆ ಸೊಕ್ಕು ಸೊಕ್ಕು. ಹಾಗಲ್ಲಮ್ಮ ಸೊಕ್ಕನ ಮರ್ತನ ಮಾಡಿ ಮರ್ತನ ಮಾಡಿ ಭಕ್ತಿ ಕಳವನ್ನು ಮೇಲೆ ಇಟ್ಟುಕೊಂಡು ಈ ಎಲ್ಲ ಜನರ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸದಿಂದ ಹಾಲು ಮೊಸರು ವ್ಯಾಪಾರ ಮಾಡ್ಲಿಕ್ಕೆ ಬಂದನಮ್ಮ. ನಿಮ್ಮ ಹಾಲು ಬಂದು ಎಂತದ್ದು? ಏನು ಎನ್ನ ಹೈನು ಬಂದು ಎಂತದ್ದು? ಮತ್ತೆ ಯಾತರದು? ಮತ್ತೆ ಯಾತರದು? ಇಲ್ಲಿಗೆ ತರಬೇಕಾದ್ರಿ? ಹ್ಯಾಗ ಬಂದಿದ್ದೆ? ಹ್ಯಾಂಗ ತಗೊಂಡ್ರಿ? ಹ್ಯಾಗ ಹ್ಯಾಗ ತಂದೇನು? ಹ್ಯಾಗ ಕೊಡ್ತಾ ಇದ್ದೀನಿ ಹೇಳ್ಬೇಕಾ? ಹೌದ್ರಿ. ಹೇಳ್ತಾನೆ ಹೇಳ್ತಾನೆ. ಓಹ್ ಹೌದು ಅಂದ್ರ ಕೆಂಪ ಆಕಳ ಹಾಲ್ ತಂದ್ರಂತ ಹೇಳಿದೆ. ಕೆಂಪ ಆಕಳ ಹಾಲ್ ತಂದ್ರಿ? ಹೌದಮ್ಮ. ನಿಮ್ ಆಕಳ ಕೆಂಪ ತಗೊಂಬೇಕು, ಹಾಲು ಕೆಂಪ ಇರ್ಬೇಕಲ್ರಿ. ಹಾಗಲ್ಲ ದೂತ, ಆಕಳ ಬಣ್ಣ ಅನೇಕ ತರ ಇದ್ರು ಕೂಡ ಹಾಲು ಹಾಲು ಬೆಳಗ ಇರ್ತಾವ. ಬೆಳಗ ಇರ್ತಾವ್ರಿ. ನಿಮ್ ಹಾಲಂತೂ ಗೊಂತಾದಂಗ ಆತಿ. ಹೌದು. ಇನ್ನೇನ್ರ ಹುಳಿ ಪದಾರ್ಥ? ಹೀಗಂದ್ರೆ ಏನು ಅಮ್ಮ? ಮೊಸರ? ಮೊಸರ? ಹೂವಾ? ಮೊಸರು ಅಂತೂ ನೋಡಬೇಡಮ್ಮ. ಯಾಕೆ ತಂದೇನಿಲ್ಲ? ಏನ ಹಾಗಿನಲ್ಲ ಮತ್ತೆ ಹಾಗ್ರಿ, ತಂದಿನೂ ಅಷ್ಟು ಚಲೋ ಅದ ಅಂತ ಹೇಳಿದೆ. ಚಲೋ ಆತ್ರಿ. ಹೌದು. ಮೊಸರು ಬಂದ ಎಂತಾದ್ದು? ಮೊಸರು ಬಂದು ಎಂತಾದ್ದು? ಮತ್ತೆ ಯಾತರದು? ಯಾತರದು? ಮತ್ತೆ ಯಾಕೆ ಕೊಡ್ತಿ? ಯಾಕೆ ಕೊಡ್ತಾ ಇದ್ದೀನಿ? ಹೇಳ್ದಾರು ಗುರ್ತಾಗ್ತಾ ಹೇಳ್ತಾ ಇದ್ದೀನಿ ಅಮ್ಮ. ಹೂವಾ? ಆಗ್ಲಿ ಆಗ್ಲಿ. ಆಜುಬಾಜು ಮನೆಯವನ ಅಡ್ಕಿಲ್ಗಳಿಗೆ ದಡ ದಡ ಉಳ್ತಾವ್ರಿ. ಅದ್ ಹೆಂಗ್ರಿ ನೋಡ್? ನಾವ್ ಹೆಪ್ ಬರ್ಬೇಕಾರೆ ಓಣಿಗೆ ತಾಕಿತ್ ಕೊಡ್ತೀವ್ರಿ. ಏನಂತ್ರಿ? ನಾವ್ ಇವತ್ ಹೆಪ್ ಮರಿ ಅವ್ರದ್ದು ನಿಮ್ ಮಕ್ಳು ಮರಿ ಅಲ್ಲ, ನಿಮ್ ಪಕ್ಕದೊಳಗೆ ಇಟ್ಕೊರಿ ಅಂತ. ಆಮೇಲೆ ಸೀದಾ ನಮ್ಮ ಮನೆಗ್ ಬಂದ ಅಗಳಿ ಒಗದ ಕದ ಹಾಕಿ ಹಾಕಿ ಕದ ಹಾಕಿ ಅಗಳಿ ಒಗದ ಕದ ಹಾಕಿ ಅಗಳಿ ಒಗದ ನೆಲುವಿನ ಮ್ಯಾಗಿನ ಗಡಿಗೆ ನಾವು ನಮ್ಮ ಪುರುಷಂದ್ರ ಕೂಡಿ ಕೆಳಗೆ ಇಳಿಕೋತೀವಿ. ಇದರ ಬದ್ರ ಕುಂತ ಮುರ್ತಾರ, ಮುರಿದ್ರ ಮಣಕಾಲಿಗೆ ಕಡಲ್ ಅಡ್ಕಲ್ ಧಡಲ್. ಸಾಕ್ಬಿಡ, ಬಿಟ್ಟಿವ್ರಿ. ಹಾ ಇಲ್ಲಮ್ಮ, ತಮ್ಮ ಮೊಸರಂತೂ ಗುರುತಾದಂಗ ಚಲೋ ಅದ. ಹಾ ಚಲೋ ಆಯ್ತಲ್ರವಾ? ಅಗ್ದಿ ಉತ್ತಮ ಅದ, ಅಗ್ದಿ ಉತ್ತಮ ಅದ. ಏನ್ ಬೇಕು? ಇನ್ನೇನ್ರ ಶ್ರೀಮಂತರು ಊಟ ಮಾಡುದು? ಹೀಗಂದ್ರೇನು? ವಾ ಬೆಣ್ಣಿ, ಬೆಣ್ಣೆ. ಹೂವಾ? ಬೆಣ್ಣಿ ಅಂತ ನೋಡ ಬೆಣ್ಣಿ. ಯಾಕೆ ತಂದೇನೆ? ಹಾಗಲ್ಲ, ತಂದಿನ ಅಷ್ಟು ಚಲೋ ಅಂತ ಹೇಳಿದೆ. ಚಲೋ ಆತ್ರಿ. ಎಲ್ಲಿ ಐತ್ರಿ ಪಾತ್ರಿ? ಎಲ್ಲಿದ? ಇವಾ ಇದೇನೋ ಮುಚ್ಚಿ ತೆಗದ್ ತೋರಿಸ್ರು. ನಾನೇ ಮೇಲಿನ ಅರಿವಿ. ಅರಿವಿರಿ? ತೆರೆದಿದ್ದೀನಿ ನೋಡಮ್ಮ. ಹಾ ನೋಡ್ರಪ್ಪ, ತೆರೆದ. ಏಯ್ವಾ ಅಲ್ಲ, ದವಳಕ್ಕೆ ಗಡಿಗೆ ಹಸನ ತೊಳೆದೆ ಅಂತ ಹೇಳ್ತಿ. ಹೌದು ಅಲ್ಲ, ಗುಣು ಗುಣು ಗುಣು ಅಂತ ಹಿಡದೈತಿ. ಎಂದ ತೊಳೆದಿಲ್ಲ ಅದನ್ನ. ಏನು ಪಾತ್ರೆ ತೊಳೆದಿಲ್ಲ ಅಂತ ನಿನಗೆ ಸಮಸ್ಯೆ ಆಗ್ಯದ? ಹೂವಾ ನೋಡುದು ತೈ, ಸ್ವಚ್ಛವಾಗಿ ಭಾಂಡೆಯನ್ನು ತೊಳೆದು ಕೊಡುದು. ಹಾ ತಾಜಾ ಇವತ್ತ ಕಡದಂತ ಹೂವೇನ ತಂದನಮ್ಮ? ತಂದ್ರಿ. ಹೌದು ಹೇಳ್ದ. ಹಾ ಹೇಳ್ರ, ಏನು ಬಡ್ರ ಆಧಾರ ತಂದ್ರೇನ? ಹೇಗಂದ್ರೆ ಏನು? ಅದೇ ರೀ ವಾ ಮಜ್ಜಿಗೆ. ಮಜ್ಜಿಗೆ? ಹೂವಾ ಮಜ್ಜಿಗೆ ಅವ. ಮಜ್ಜಿಗೆ ಅವ ರೀ. ಮೊಸರಪ್ಪ? ಹಾ. ಹಾಲ್ ಕಾಕಾ? ಹಾ. ಬೆಣ್ಣಿ ದೊಡಪ್ಪ? ನೋಡಿ ಹಂಗ ಆಯ್ಕೆ ಆಧಾರ ಮಾಡ್ಕೊಂಡ್ ಬಂದಾಳಿ ಇಲ್ಲಿ. ಎಷ್ಟಾರ ಜೋಡ್ಗಿರಿ ಮಾಡ್ಕೊಂಡೆ ಈಕಿನ ಜೋಡ್ಗಿ ನೋಡ್ರಿ ಬಹಳ ಸಜ್ಜಲಿ ಬಂದಿರೋಳೆ. ಇಲ್ಲಮ್ಮ ತಮ್ಮ ಮಜ್ಜಿಗೆ ಸಾದಾವನು ಅಥವಾ ಒಗ್ಗರಣೆ ಅವನು? ಅಮ್ಮ ನನ್ನಲ್ಲಿ ಎರಡು ತಗೋಳವ. ಎರಡು ಯಾವು? ಸಾದಾ ಮಜ್ಗಿನವ, ಒಗ್ಗರಣೆ ಮಜ್ಗಿನವ. ಸಾದಾ ಏನ್ ಸುಡ್ತಿರಿ ವಾ, ಸಾದಾ ಉಂಡು ಉಂಡು ಬಾಯಿ ಸವಳಾಗೈತಿ. ಹೀಗ ಒಗ್ಗರಣೆ ಅಂದಲ್ಲ, ಅದಕ್ಕ ಏನಂದಿ? ಅವನ ತಗೋಲ, ಯಾರು ಬೇಡ ಅಂತಾರ ಅವನ್ನ ಕೊಡ್ರಿ. ಅವನ್ನ ತಗೋರ ಹಂಗ ಯಾರು ಕೊಡ್ತಾರ ನಿನಗ? ರೊಕ್ಕ ಕೊಟ್ಟ ಮಜ್ಗಿ ತಗೋ. ರೊಕ್ಕ ಅಂತಿದ ಅಣ್ಣ ನಮ್ಮ ಮುಂದೆ ಇನ್ನ ಅಣ್ಣ ಬೇಡ್ರಿ. ಯಾಕ್ರಿ ನಾ ರೊಕ್ಕ ಅನ್ನಕ್ಕೆ ರೊಕ್ಕ ನನ್ನ ಮುಂದೆ ರೊಕ್ಕ ಅಂತ ಯಾರು ಅಂದಿಲ್ಲ. ಯಾಕ ರೊಕ್ಕ ಅಂದಿ? ನಾ ರೊಕ್ಕ ಅನ್ನಕ್ಕೆ ನೋಡ ನನ್ನ ಮುಂದೆ ಕುಡ್ರಿ. ಚಿಲ್ಲರ್ ಚಿಲ್ಲರ್ ಪಾವಲಿ ಎಂಟನೆ ತಗೋ ತಗೋ ನೀನ ಕೆದರ್ಕಿಜ ತಮ್ಕೋ ರೊಕ್ಕ ರೊಕ್ಕ ತಿರುಗ್ತೀರಿ. ಇಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಅಂದಲ್ಲ, ಹೌದು ಒಗ್ಗರಣೆ ಸಾಹಿತ್ಯಗಳು ಏನು ಏನವ ಹೇಳ್ಬೇಕಾ? ಹೇಳ ಆಗ್ಲಿ ಆಗ್ಲಿ ಹೇಳ್ತಾ ಇದ್ದೀನಿ. ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರ ಇಂಗು ಇಂಗು ಯಾಲಕ್ಕಿ ಯಾಲಕ್ಕಿ ಶುಂಠಿ ಶುಂಠಿ ಮೆಣಸು ಮೆಣಸು ಜೀರಿಗೆ ಜೀರಿಗೆ ಕಾಳಜಿ ಕಡ್ಡಕೋಳಿ ತಬಲ ವಿಮಾಳಿ ಮುಂಬಳಿ ಎಲ್ಲ ಅಂತ ಬಕ್ಕೊಂಡ್ ಬಂದ್ರಿ. ಏನು ಏನೇನು ಮಾತಾಡ್ತೀವಿ ಇವೆಲ್ಲ? ಯಾತಕ್ಕೆ ನಿಮ್ಮ ಯಾತಕ್ಕೆ? ಈಗ ನೋಡಮ್ಮ ಇವತ್ತೂರ್ನೆಲ್ಲ ಕೂಡಿಸಿ ಮಜ್ಜಿಗೆ ಒಗ್ಗರಣೆ ಕೊಟ್ಟವ್ರಿ, ಹೊಟ್ಟೆ ಒಳ ತಗೊಂಡ್ರ ಬಹಳ ಕಂಪ ಆಗ್ತಾ ಇದಾವ್ ನಮ್ಮ ಮಜ್ಜಿಗೆ. ಇವನ್ನೆಲ್ಲ ಕೂಡಿಸಿ ನಮ್ಮ ಕ್ವಾರ್ಟರ್ ಬೇಳ ಬಾದಂಗ ಸಂಪಡಿಸ್ತಾವ್ರಿ. ನಮ್ಮ ಬೇಸ್ ಮಾಡ್ತಾವ್ ಪಾಡಲ್ರಿ ನಡಿ ಬಿಡ್ರಿ. ಹಾ ಇಲ್ಲಮ್ಮ ತಮ್ಮ ಮಜ್ಜಿ ಅಂತೂ ಗುರುತಾದಂಗ. ಹೌದಮ್ಮ ಈಗ ಏನ್ ಮಾಡಂದ್ರಿ? ಏನ್ ಮಾಡಂದ್ರಿ? ವ್ಯಾಪಾರ ಮಾಡ್ಸಂದ್ರ? ಹೌದಾ? ಆದ್ರೆ ನಮ್ಮ ಹಿಮ್ಮೇಳದವ್ರು ಏನಂತಾರ? ಏನಂತಾರ? ಈಗ ಒಲ್ತೇವ ಈ ಗ್ರಾಮಕ್ಕ ಯಾವಾಗಾರ ಬರ್ತಾಳೋ, ಈಗ ಹೊಸವಾಗಿ ಬಂದಾಳೋ ಅಂತ ಸೋಸೆ ಮಾಡಿಕೊಂಡಾರ. ಯಾವಾಗ ಬಂದ? ಇಲ್ಲ ಇಲ್ಲ ಕೂನಿಲ್ಲ ಗುರುತಿಲ್ಲ ಗುರುತಿಲ್ಲ ವ್ಯವಹಾರ ಹೆಂಗ ಮಾಡೋನು ವ್ಯಾಪಾರ ಅಂತ ಕೇಳಲಿಕ್ಕೆ ಹೇಳ್ತಾರ. ಏನು ಕೂಣ ಗುರುತ ಹೇಳಲಿಕ್ಕೆ ಬೇಕಾ? ಹೇಳಲಿಕ್ಕೆ ಬೇಕ್ರಿ. ಕೂಣ ಗುರುತ ಹೇಳಿದ್ದಾದ್ರಿ ಅಗತ್ಯವಾಗಿ ವ್ಯಾಪಾರ ಮಾಡಿಸ್ತಾ ಅದನ್ನ ವ್ಯವಹಾರ ಮಾಡಿಸ್ತೀಯ? ಮಾಡಿಸ್ತೀವಲ್ಲ. ಹೇಳ್ತಾ ಇದ್ದೀನಿ ಹೇಳ್ರಿ. ಆಗ್ಲಿ ಕಡೆಗೆ ಬಾರುವೆ ನಾನು ಬರಿ ಆ ಯಾವ ಹೊತ್ತು ನೀವು ಈ ಗ್ರಾಮಕ್ಕೆ ಬಂದು ಬಂದು ಎನ್ನ ಹಾಲು ಮೊಸರು ವ್ಯಾಪಾರ ಮಾಡಿಕೊಂಡು ಹೋಗ್ತಾ ಇದ್ದೀನಿ? ಇದಕ್ಕೆ ಸಾಕ್ಷಿ ಯಾರು? ಯಾರು ಸಾಕ್ಷಿ ಬೇಕು? ಯಾಕೊಬ್ರು ನೋಡಿದವ್ರು ಬೇಕಲ್ಲ. ಹೌದಲ್ಲ, ಆಣಿ ಮಾಡಿ ಹೇಳಬೇಕು. ಹೌದು, ಎಂತವ್ರ ಆಣಿ ಮಾಡಿ ಹೇಳಬೇಕು? ಆಣಿ ಮಾಡಿ ಹೇಳ್ತೀವಿ. ಈಗ ಈ ನಮ್ಮ ಆ ಯಾವ ಒಡೆಯ ಕುಲು ಕೂಡ ಬಲಮೀಮೀಸೇನ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಕರೆಸಿದಾಗ ಬರ್ತಾ ಇದ್ದೇನೆ, ಹಾಲು ಮೊಸರು ತರ್ತೀನಿ, ವ್ಯವಹಾರ ಮಾಡ್ಕೊಂಡು ಹೋಗ್ತಾನಮ್ಮ. ನೋಡಮ್ಮ, ಯಾವ ಕುಲುಗಳು ಭೀಮೇಶನ ಸಾಕ್ಷಿ ಮಾಡಿ ಹೇಳಿದ ಅಂದ್ಮೇಲೆ ನಮ್ಮ ಸೌಸೆ ನಿವಾರಣ ಆಯ್ತು. ಆದ್ರ ಈಗ ಸದ್ಯ ಗಿರಾಕಿ ಕರಿ ಅಂದ್ರಲ್ಲ. ಹೌದು, ಕರಿತನ್ರಿ. ಏ ಗಿರಾಕಿ, ಹಾಲು ಮೊಸರು ಹಾಲು ಮೊಸರು ಅಂತ ಹೇಳ್ತಿದ್ದೆ, ಈಗ ಬಂದವು ತಗೋ. ಎಲ್ಲ ಇಲ್ದವದ ಇವೆಲ್ಲ ಹಾಲು ಏನ? ಹಾಲು ಮೊಸರಿನ ಅಡಿಗೆ ಹಿಂದೆ ಕಟ್ಟ್ಯಾರ ಮುಳ. ಅವ್ರು ತಂದವರು ಹಾಲು ಮೊಸರು ತೆಳಗದ ಬಾಂಡೆದೊಳಗದಾವ. ಕೇರ್ ಕೊಡ್ತಾರ ಏನು? ಕೊಡ್ತಾರ. ಏನು ಕೊಡವ್ರು ನೀವ? ಏನು ಏನು ಹಾಲು ಮೊಸರ? ಹೌದು ಹೌದು, ನಾವೇ. ಎಲ್ವ ನಿಮ್ಮ ಹಾಲು ಬಂದು ಹೆಂಗೆ ಕೊಡ್ತೀರಿ? 10 ರೂಪಾಯಿ ಲೀಟರ್ ಹಾಲು ಕೊಡ್ತಾ ಇದ್ದೀನಿ. ಇವ ಬೆಣ್ಣೀರಿ? 100 ರೂಪಾಯಿ ಕಿಲೋ ಬೆಣ್ಣಿ ಕೊಡ್ತಾ ಇದ್ದೀನಿ. ಮತ್ತು ಮೊಸರಾ? 2 ರೂಪಾಯಿ ಹಾಲು ಮೊಸರು ಕೊಡ್ತಾ ಇದ್ದೀನಿ. ಮತ್ತು ಮಜ್ಜಿಗೆ? ಇವನ್ನೆಲ್ಲ ವ್ಯಾಪಾರ ಮಾಡಿದ್ದಾದ್ರಿ, ಮಜ್ಜಿಗೆ ಹಂಗೆ ನೋಡಿ ಅಜಮಾಸ್ ಕೊಡ್ತೀನಿ ನಿನಗೆ. ಹೂನಾಶ್ ಕೊಟ್ಬಿಡ ನಂಗೆ ಸಾಕು ತಗೋ. ಇವ ಅದು ವ್ಯಾಪಾರ ಮಾಡಲಿಲ್ಲ. ಏನು ಇಂಥ ಗಿರಾಕಿ? ಅದು ರೊಕ್ಕದ ಕೊಟ್ಟು ತಗೊಳ್ಳೋ ಗಿರಾಕಿ ಅದ. ಹೌದಾ? ಇರ್ಲಮ್ಮ ನೋಡು, ಈಗ ಸದ್ಯ ಟೈಮ್ ಇಲ್ಲದಾಗ್ಯದ, ವ್ಯಾಪಾರ ಮಾಡಿಸ್ತಾ ಇದ್ದೀವಿ. ಹೌದಾ? ಆದ್ರೆ ಇಲ್ಲಿ ನಿನ್ನ ಹಾಲು ಮೊಸರು ವ್ಯಾಪಾರ ಯಾಕ ನೀ ತಂದ? ಇನ್ನು ಎಂಥದ್ದು? ಎಂಥದ್ದು? ರಜು ಅನ್ನುವ ರಜು ಅನ್ನುವಂಥ ಹಾಲು, ತಾಮಸ್ ಅನ್ನುವಂಥ ಮೊಸರು, ಸಾತ್ವಿಕ ಅನ್ನುವಂಥ ಬೆಣ್ಣಿ. ಹೌದು. ಇಂಥ ಗುಣ ಕೊಟ್ಟು ಗುಣ ತಗೊಳ್ಳಿಕ್ಕೆ ಬಂದಿನಿ. ರಜೋ ಗುಣದಲ್ಲಿ ಏನ್ ನಿಯಮದ? ಏನ್ ನಿಯಮದ? ಒಂದು ಜೇನು ನೊಣ ಇರ್ತದ, ಆ ನೊಣ ಪಂಚ ಪಕ್ವಾನ್ಗಳ ಮೇಲೆ ಕೂಡ್ತದ. ಹೌದಮ್ಮ. ಮಲಮೂತ್ರಗಳಾದ ಮೇಲೆ ಕೂಡ್ತದ. ಹೌದು, ರಜೋ ಗುಣದವ್ರ ನಿಯಮ. ಹೌದು. ಇನ್ನು ತಾಮಸ್ ಗುಣ ಏನು? ಒಂದು ಸಗಣಿ ಹುಳ ಇದ್ದಂಗ ಯಾವಾಗಿದ್ರು ಕೆಟ್ಟನ್ನ ಮಾಡ್ಕೊಂಡು ಹೋಗವರು. ಸಾತ್ವಿಕ ಗುಣದ ನಿಯಮ ಏನು? ಏನು? ಒಂದು ಜೇನು ನೊಣ ಇರ್ತದ, ಆ ನೊಣ ತನ್ನ ಶರೀರ ನಾಶ ಮಾಡಿ ಎಷ್ಟೋ ಶ್ವಾಸಗಳನ್ನು ತಂದು ಅಮೃತ ಗೂಡು ತಯಾರು ಮಾಡ್ತದ, ಪರರ ಬಾಯಲ್ಲಿ ಅಮೃತನ ಕೊಡ್ತದ. ಹೌದು. ಹಂಗ ಸಾತ್ವಿಕ ಗುಣದವ್ರ ನಿಯಮ. ನೀನು ಗುಣ ಕೊಟ್ಟು ಗುಣ ವೈಲಿಕ್ಕೆ ಬಂದಿ. ಹೌದು. ನಿನ್ನ ಹಾಲು ಮೊಸರು ವ್ಯಾಪಾರ ಇಲ್ಲಿ ಆಗೋದಿಲ್ರಿ. ಆಗೋದಿಲ್ಲ. ಆಗೋದಿಲ್ಲ. ನಿಮ್ಮ ತಿಳಿದಲ್ಲಿ ವ್ಯಾಪಾರ ಮಾಡ್ಕೋಬಹುದು. ಹಾಗಾದ್ರೆ ಬಾರ್ ಮೈಲಿ. ಯಾಕ್ರಿ? ಅಲ್ಲಿ ಕಾಂತದಾದ ಅವರು. ಆದ್ರೆ ಹೌದು, ಅದೇ ಚನ್ನಪಟ್ಟಣ. ಅದ್ರ ಮುಂದಿರುವುದು? ಅದ್ರ ಮುಂದ ಗಿಡದ ಮ್ಯಾಗ ಕಾಯ್ಕೊಂತದ. ಏನ್ ಮಾತಾಡ್ತಿ? ಹಾ ಅದರಿ. ಹಾ, ಅದೇ ಗೋಕುಲ. ಗೋಕುಲ? ಹೌದು. ಅಮ್ಮ ಏನ್ ಚಂದ ಕಾಣಿಸ್ತದ. ಬಹಳ ಚಂದ ಅದಾರಿ. ಬಹಳ ಚಂದ. ಬಹಳ ಚಂದ. ಇರ್ಲಿ, ಅಲ್ಲಿ ಧಾರಾವ ಜಾತಿ ಜನರಿದ್ದಾರೆ. ಅಮ್ಮ ಇಲ್ಲಿ ಅಂತ ವರ್ಣಾಶ್ರಮಕ್ಕೆ ಅನುಗುಣವಾಗಿ 4 ಜಾತಿ ಜನರಿದ್ದಾರೆ. ಅಲ್ಲಿ ಬ್ರಾಹ್ಮಣ, ಕ್ಷತ್ರಿ, ವೈಶ್ಯ, ಶೂದ್ರ. ಇರ್ಲಿ, ಹೀಗ 4 ಜಾತಿ ಜನರಿದ್ದಾರೆ. ಇವು 4 ಓಣಿ ಪೈಕಿ ನಾ ಯಾವ ಓಣಿಗೆ ಹೋದ್ರೆ ನನ್ನ ಹಾಲು ಮೊಸರು ವ್ಯಾಪಾರ ಆಗ್ತದ? ಅದನ್ನ ನಾನೇ ಹೇಳ್ಬೇಕು. ಹಾಗೇನಿಲ್ಲ. ಹಾ, ಅಲ್ಲಿ ನೋಡುವ, ನಿನ್ನ ತಿಳಿದಾಕಿದಿ ಯಾವ ಓಣಿಗೆ ಹೋದ್ರೆ ನನ್ನ ವ್ಯಾಪಾರ ಆಕೈತಿ ಹಾಲು ಮೊಸರು ಅಂತ ತಿಳ್ಕೊಂಡು ನೀ ಹೋಗ್ಲಾ. ಈಗ ಹೌದು ನೋಡುದು ಓತೆ, ಇವು 4 ಓಣಿ ಪೈಕಿ ನಾನು ಹೋಗ್ಬೇಕಾದ್ರಿ, ನಾನು ನಾನು ಬ್ರಾಹ್ಮಣರು ಓಣಿಗೆ ಹೋಗ್ಬೇಕು ನೋಡು. ಮೆಟ್ಟ ಮೆಟ್ಟ ನೋಡಿ ನೀನು. ಅಲ್ಲ, ಬ್ರಾಹ್ಮಣರು ಹೋಗು, ಬ್ರಾಹ್ಮಣರು ಓಣಿಗೆ ಹೋಗು ಮಕಾರ. ನನ್ನ ಯಾಕ ಏನಾಗ್ಯದ ನೋಡ್ಕೋ, ಅದನ್ನ ಕನ್ನಡಿಯಾಗ. ಇಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗ್ತೀರಲ್ಲ? ಹೌದಮ್ಮ. ಬ್ರಾಹ್ಮಣರು ಓಣಿಗೆ ಹೋದ್ರೆ ನಿಮ್ ಹಾಲು ಮೊಸರು ವ್ಯಾಪಾರ ಆಗ್ತದೆ. ಅಲ್ಲಿ ಹೋಗ್ಬೇಕಾದ್ರ ನೀನು ಬರ್ತೀಯ? ಹಾ, ಬರ್ತಿಲ್ಲ. ಈಗ ಹೌದು, ಹಾಗಾದ್ರೆ ಎಲ್ಲರೂ ಕುಡ್ಕೊಂಡು ಹೋಗು ನಡಿ. ಎಲ್ಲರೂ ಕುಡ್ ಹೋಗುಣ್ರಿ. ಬ್ರಾಹ್ಮಣರು ಓಣಿಗೆ ಹೋಗೋಣ. ಹಾ, ಎಲ್ಲ ಹೋಗುಣ ನಡಿ. ಹೋಗುಣ ಚಂದ್ರ. ಇದುವರೆಗೆ